ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ನವಣೆ ಕೃಷಿ ಅನುಭವ ಕುರಿತು ಶ್ರೀ ಎ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ 76 ವೆಂಕಟಾಪುರ ಗ್ರಾಮದ ರೈತರು ಅಗಸರ ಮಲ್ಲಿಕಾರ್ಜುನ. ನಮಸ್ಕಾರ ಮಲ್ಲಿಕಾರ್ಜುನ ಅವರೇ. ನಮಸ್ಕಾರ ಮಲ್ಲಿಕಾರ್ಜುನ ಅವರೇ, ನಿಮ್ಗೆ ಎಷ್ಟು ವರ್ಷ ವಯಸ್ಸು? 34 ವರ್ಷ ವಯಸ್ಸು. 34 ವರ್ಷ. ಕೃಷಿ ನಿಮ್ಮ ಮೂಲ ಕಸುಬು? ಹೌದು, ಅಗಸರ ಮಲ್ಲಿಕಾರ್ಜುನ. ಆಯ್ತು, ಅಗಸರ ಮಲ್ಲಿಕಾರ್ಜುನ ಮಡಿವಾಳ್ರು. ನಿಮ್ಮ ವೃತ್ತಿ ಇದೆಯಾ? ವೃತ್ತಿ ಮೊದಲು ಇದ್ದ ಸರ್, ಈಗಿಲ್ಲ. ಈಗ ಮಾಡ್ತಾ ಇಲ್ಲ, ಬಿಟ್ಕೊಂಡ್ಬಿಟ್ಟು ಬಿಟ್ಟಿದ್ದೀರಾ? ಬಿಟ್ಟಿದ್ದೀರಾ. ವ್ಯವಸಾಯ ಯಾವಾಗಿನಿಂದ ನಂಟು ನಿಮಗೆ? ನಮ್ಗೆ ಈಗ ಒಂದು 16 ವರ್ಷ ಲಾಸೆ. ನಿಮ್ಮ ತಂದೆಯವ್ರ ಕಾಲದಿಂದಲೇ ಕೃಷಿ? ಅವರು ಅಲ್ಲಿ ನಮ್ಮ ತಾತನ ಲಾಸೆ ಕೃಷಿಗೆ ಲಾಸೆ ಮಾಡ್ಕೊಂತ ಬಂದಿದ್ರು. ತಾತನವ್ರು ಮಾಡ್ಯಾರ, ಅಪ್ಪನವ್ರು ಮಾಡ್ಯಾರ, ಈಗ ನಾವು ಮಾಡ್ತಿದ್ದೀವಿ ಸರ್. ತಾತನವ್ರ ಊರು ಯಾವುದು? ಅದೇ ವೆಂಕಟಾಪುರ. ವೆಂಕಟಾಪುರ. ಈಗ ನಿಮ್ಮ ತಂದೆಯವರ ಕಾಲದ ಕೃಷಿ ನೀವು ಕಂಡಿದ್ದೀರಿ? ಕಂಡಿದ್ವಿ, ನೋಡಿದಿರಿ? ನೋಡಿದ್ವಿ. ಏನೇನ್ ಬೆಳೀತಾ ಇದ್ರ ಆಗೆಲ್ಲ? ನವಣೆ, ಸಜ್ಜೆ, ಉಳ್ಳಿ, ಇವು ಮೇನ್. ಈಗ ಕಾಲ ಬದಲಾಗಿದೆ, ಎಲ್ಲರೂ ಕಮರ್ಷಿಯಲ್ ಕ್ರಾಪ್ಗೆ ಬರ್ತಾ ಇದ್ದಾರೆ, ವಾಣಿಜ್ಯ ಬೆಳೆಗಳು, ತೋಟಗಾರಿಕೆ ಬೆಳೆಗಳಿಗೆ ಬರ್ತಾ ಇದ್ದಾರೆ. ಇದರ ನಡುವೆಯೂ ನೀವು ಬಾಳೆ ಜೊತೆ ಜೊತೆಗೆ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀರಿ. ಸಿರಿಧಾನ್ಯಗಳಲ್ಲಿ ಬಹಳ ಮುಖ್ಯವಾಗಿ ನವಣೆಯನ್ನ ನೀವು ಬೆಳೀತಾ ಇದ್ದೀರಿ. ನವಣೆ ಬೆಳೀತಿದ್ವಿ. ಈ ನವಣೆ ಬೆಳೆಯುವ ಪರಂಪರೆ ಯಾವಾಗಿನಿಂದ ಇದೆ ನಿಮ್ಮ ಕುಟುಂಬದಲ್ಲಿ? ನಮ್ಮ ತಾತನವ್ರ ಕಾಲದಲ್ಲಿ ಲಸೆ ಇದೆ. ಅಂದ್ರೆ ನಿಮ್ಮ ಭಾಗದಲ್ಲಿ ಬೇರೆ ಬೇರೆ ರೈತರು ನವಣೆಯನ್ನ ಬೆಳೀತಾ ಇದಾರ? ಬೆಳೀತಿದ್ದಾರೆ ಸರ್, ಬೆಳೀತಿದ್ದಾರೆ. ಅಂದಾಜು ಎಷ್ಟು ಜನ ರೈತರು ಬೆಳೀತಾ ಇದಾರೆ? ಒಂದು 20 ಜನ ಇರಬಹುದು ಸರ್. ಈಗಲೂ ಈಗ ಬೆಳೀತಾ ಎಲ್ಲ ರೈತರು ನವಣೆಯನ್ನ ಬೆಳೀತಿದ್ದಾರೆ ಸರ್. ನೀವು ಬೆಳೀತಾ ಇದ್ದೀರಾ? ನಾವು ಬೆಳೀತಿದ್ವಿ ಸರ್. ನವಣೆ ಲಾಭದಾಯಕವಾಗಿರ್ತಕ್ಕಂತ ಬೆಳೆನ ನಿಮ್ಮ ಪ್ರಕಾರ? ಲಾಭ ಸರ್, ಮೊದ್ಲ ಲಾಭ ಏನಿದ್ದಿಲ್ಲ ನವಣೆ ಅಲ್ಲಿ. ಈಗ ಸ್ವಲ್ಪ ಶುಗರ್ ಪೇಷಂಟ್ಗೆ ಅದು ಇದು ಬೇಕಾದ್ರಿಂದ ಅವಾಗ 2,500 ರೂಪಾಯಿ ಕ್ವಿಂಟಲ್ ಅಂದ್ರೆ ದೊಡ್ಡದಾಗಿತ್ತು ಸರ್. ಈಗ 6,900 ರೂಪಾಯಿ ಒಂದು ಕ್ವಿಂಟಲ್ ಆಗಿದೆ. ಈಗ ಇದೆ ಬೆಲೆ ಸಿಗ್ತಾ ಇದೆ? ಈಗ ಸಿಗ್ತಾ ಇದೆ ಸರ್. 6,900 ರೂಪಾಯಿ ಒಂದು ಕ್ವಿಂಟಲ್. ಕ್ವಿಂಟಲ್. ಎಷ್ಟು ವರ್ಷಗಳ ನಂತರದಲ್ಲಿ ಈ ಬೆಲೆ ನವಣೆಗೆ ಸಿಗ್ತಾ ಇದೆ? ಈಗ 3 ವರ್ಷ ಆಗಿದೆ ಸರ್. 2-3 ವರ್ಷಗಳ ಹಿಂದೆ ಅಷ್ಟೇ ಸರ್, 2,900 3,000 ರೂಪಾಯಿ ಲಾಸ್ಟ್ ಇತ್ತು. ಲಾಸ್ಟ್ ಇತ್ತು. ಈ 3 ವರ್ಷ ಲಾಸ್ಟ್ ಈ ಕಡೆಗೆ 6,900, 5,700. ನವಣಿ ಬೆಳೆಯವರಿಗೆ ಒಂದ್ ರೀತಿಯಿಂದ ಚೈತನ್ಯ ಸಿಕ್ಕಂಗಾಯ್ತು, ಚೇತರಿಕೆ ಆಗಿದೆ. ಆಗಿದೆ ಸರ್. ಅಂದ್ರೆ ಒಂದ್ ಕಡೆಗೆ ಸಿರಿಧಾನ್ಯಗಳಿಗೆ ಮಾರ್ಕೆಟ್ ತೆರೆದುಕೊಂಡಿದೆ ಈಗ ಇದೆ ಸರ್. ಒಂದ್ ಕಡೆಗೆ ಶುಗರ್ ಪೇಷಂಟ್ಸ್ ಗಳಿಗೆ ಅವರಿಗೆ ಸಿರಿಧಾನ್ಯಗಳ ಆಹಾರದ ಬೆಳಕೆ ಬಹಳ ಮುಖ್ಯ ಅನ್ನೋದು ಗೊತ್ತಾಗಿದೆ, ಮುನ್ನೆಲೆಗೆ ಬಂದಿದೆ ಆ ವಿಚಾರ. ಹಾಗಾಗಿ ಸಿರಿಧಾನ್ಯಗಳನ್ನ ಆಹಾರದಲ್ಲಿ ಬಳಸಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಇದು ನಿಮ್ಗೀಗ ಪ್ಲಸ್ ಪಾಯಿಂಟ್ ಆಗಿದೆ. ಪ್ಲಸ್ ಪಾಯಿಂಟ್ ಸರ್. ಸರಿ, ಈ ನವಣೆಯ ಕೃಷಿಯ ವಿಧಾನಗಳ ಬಗ್ಗೆ ಹೇಳಿ. ಆರಂಭದಲ್ಲಿ ನವಣೆಯನ್ನ ಬಿತ್ತನೆ ಮಾಡೋದಕ್ಕೆ ಯಾವುದು ಸೂಕ್ತ ಕಾಲ, ಮುಂಗಾರನೋ ಹಿಂಗಾರನೋ? ಹಿಂಗಾರ ಸರ್. ಹಿಂಗಾರ. ಮುಂಗಾರಿಗಾದ್ರ ಮಳೆಗೆ ಸಿಗೇ ಬೀಳ್ತದೆ ಸರ್, ಬೆಳೆ ಬೆಳೆದ ಮೇಲೆ. ಕಾಳು ಕರಗಾಗೋದ್ರಿಂದ ಹಿಂಗಾರಿಗೆ ಹಿಂಗಾರು ಸೂಕ್ತ. ಸೂಕ್ತ ಸರ್. ಹಿಂಗಾರು ಅಂದಾಗೆ ಯಾವ ತಿಂಗಳಲ್ಲಿ ಬೆಳಿಲಿಕ್ಕೆ ಶುರು, ಅಂದ್ರೆ ಬಿತ್ತನೆಗೆ ಶುರು ಮಾಡ್ಕೊಳ್ತೀರಿ ನೀವು? 7ನೇ ತಿಂಗಳು ಸರ್. 7ನೇ ತಿಂಗಳು. 7ನೇ ತಿಂಗಳಲ್ಲಿ ಬಿತ್ತನೆಗೆ ಶುರು ಮಾಡ್ಕೊಳ್ತೀವಿ. 6ನೇ ತಿಂಗಳ ಮಳೆ ಸ್ಟಾರ್ಟ್ ಆಗುತ್ತೆ ಸರ್. 7ನೇ ತಿಂಗಳಾಗ ಅದು ಮುಂಗಾರಿಗೆ ಆಯ್ತು. 7ನೇ ತಿಂಗಳು ಅಂದ್ರೆ ಈಗ ಜೂನ್ ಜುಲೈಗಾಗ್ಲೇ ಮುಂಗಾರು ಬೆಳೆ ಕಟಾವ್ ಬಂದಿರ್ತಾವ ನಿಮ್ಗೆ? ಬಂದಿರ್ತಾವ ಸರ್. 7ನೇ ತಿಂಗಳಲ್ಲಿ ಇದನ್ನ ಬಿತ್ತನೆಗೆ ಬಿತ್ತನೆ ಮಾಡ್ತೀವಿ. ಬಿತ್ತನೆಯ ವಿಧಾನಗಳು ಏನೇನ್ ಮಾಡ್ತೀರಿ? ಭೂಮಿ ಸಿದ್ಧತೆ ಎಲ್ಲ ಹೇಗ್ ಮಾಡ್ಕೊಳ್ತೀರಿ? ಅದೇ ಸರ್, ಈಗ ಎತ್ತುಗಳು ನೇಗಿಲ್ಲಸಿ ಇದ್ ಮಾಡೋದು ಫಸ್ಟ್ ಗೆ. ಆಮೇಲೆ ಕುಂಟೆ ಅರ್ಗದು, ಕುಂಟೆ ಹರಗೋದ್ರಿಂದ ಕಸ ಗಸ ಸಿಗುತ್ತದೆ, ಅದನ್ನ ಕ್ಲೀನ್ ಮಾಡಿ ಮತ್ತೆ ಮಳೆ ಬಂದ್ಮೇಲೆ ಬಿತ್ತನೆ ಮಾಡ್ತೇವೆ ಸರ್. ಹೆಚ್ಚು ನೀರು ಬೇಕಾಗ್ತದ ನವಣೆ ಬೆಳೆಯೋದಕ್ಕೆ? ಹೆಚ್ಚೇನು ಬೇಕಾಗಲ್ಲ ಸರ್, ಹೆಚ್ಚು ಬೇಕಾಗ ಮಳೆ ಆಶ್ರಿತವಾಗಿನೇ ಬೆಳಿಬಹುದು ಸರ್. ಭೂಮಿಗೆ ಆರಂಭದಲ್ಲಿ ಯಾವ ರೀತಿಯ ಪೋಷಕಾಂಶಗಳನ್ನ ಕೊಡ್ತೀರಿ, ಕೊಡಬೇಕು? ಅದೇ ಸರ್, ಇದೆ ಸಗಣಿ ಗೊಬ್ಬರ ಸರ್. ಸಗಣಿ ಗೊಬ್ಬರದಿಂದ ಎಕರೆ 3-4 ಟ್ರಿಪ್ ಹಾಕ್ತೀವಿ ಸರ್ ಟ್ರ್ಯಾಕ್ಟರ್ ಗೊಬ್ಬರ. ಅದನ್ನ ಮುಂಗಾರು ಬಿತ್ತನೆ ಸಂದರ್ಭದಲ್ಲಿ ಹಾಕೊಂಡಿರ್ತೀರಿ ನೀವು? ಭೂಮಿ ಸಿದ್ಧತೆ, ಬೇಸಿಗೆ ಸಂದರ್ಭದಲ್ಲಿ ಭೂಮಿಯ ಸಿದ್ಧತೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹಾಕಿ ಇದು ಮಾಡ್ತೀವಿ ಸರ್. ಎಲ್ಲ ಮತ್ತೆ ಒಳಗೆ ಹೋಗ್ಬೇಕಲ್ಲ ಸರ್ ಅದು. ಹಿಂಗಾರು ಬೆಳೆಗಳನ್ನ ಬೆಳಿಲಿಕ್ಕೆ ಶುರು ಮಾಡುವಾಗ ಭೂಮಿಗೆ ಏನೆಲ್ಲ ಗೊಬ್ಬರಗಳನ್ನ ಕೊಡ್ತೀರಿ? ಇದೇ ಸರ್, ಸಗಣಿ ಗೊಬ್ಬರ ಒಂದೇ ಅಷ್ಟೇ ಕೊಟ್ಕೊಳ್ತೀರಾ? ರಾಸಾಯನಿಕ ಗೊಬ್ಬರ ಇದೆ, ಹೀರೇನ ಒಂದ್ ಚೀಲ ಹಾಕ್ತೀವಿ ಸರ್, ಹಾಕಿದ್ದೆ ಲಾಸ್ಟ್ ಸರ್. ಅದು ಬಿತ್ತನೆ ಮಾಡುವಾಗ ಹಾಕಿದ್ದೆ ಲಾಸ್ಟ್ ಸರ್. ನವಣಿ ಬಿತ್ತನೆ ಬೀಜಗಳನ್ನ ಎಲ್ಲಿಂದ ತರ್ತೀರಿ? ಕಮಲಾಪುರದಾಗ ಸರ್, ಇದು ಸೊಸೈಟಿಯಾಗ ಕೊಡ್ತಾರ ಸರ್. ಇದು ಹೊರಗಡೆ ಸಿಗ್ತದೆ ಸರ್, ಸೊಸೈಟಿಗೆ ತಗೊಂಬರ್ತದೆ ಸರ್. ಸೊಸೈಟಿ ಇದೆ? ಇದೆ ಸರ್. ಕೃಷಿ ಪತ್ತಿನ ಸಹಕಾರ ಸಂಘ ಇದೆ? ಇದೆ ಸರ್. ಅಲ್ಲಿ ಯಾವ ದರದಲ್ಲಿ ಸಿಗುತ್ತೆ ನಿಮ್ಗೆ ನವಣಿ ಬೀಜ? ಹೊರಗಡೆ ಆದ್ರ 2,000-2.5 ಐತೆ ಸರ್, 5 kg ಪ್ಯಾಕೆಟ್ ಪ್ಯಾಕೆಟ್ ಪ್ಯಾಕೆಟ್. ಇಲ್ಲಾದ್ರ 1800 1500 ಸಿಗ್ತದೆ ಸರ್. ಒಂದು ಪಾಣಿ ಕೊಟ್ಟಿರ್ತೀವಲ್ಲ ಸರ್ ನಾವು. ಎಷ್ಟು ಉಳಿತಾಯ ಆಗುತ್ತೆ ನಿಮ್ಗೆ ಇಲ್ಲಿ ಆದ್ರೆ? 800 ರೂಪಾಯಿ ಉಳಿತಾಯ ಆಗುತ್ತೆ ಸರ್ ಪ್ಯಾಕೆಟ್, ಒಂದು ಪ್ಯಾಕೆಟ್ಗೆ 800 ರೂಪಾಯಿ ಉಳಿತಾಯ ಆಗುತ್ತೆ. ಎಲ್ಲಿ RSK ಅಲ್ಲಿ ತಗೊಂಡ್ರು ಕಡಿಮೆ ಆಗ್ತದೆ, ಆಮೇಲೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲೂ ತಗೊಂಡ್ರು ಸಹಿತ ನಿಮಗೆ ಉಳಿತಾಯ ಕಡಿಮೆ ಆಗುತ್ತೆ. ಸೊ ಇದು ರೈತರಿಗೆ ಒಂದ್ ರೀತಿಯಿಂದ ಉಪಯೋಗ ಉಪಯೋಗ ಸರ್. ಈಗ ಹೇಳಿ, 1 ಎಕರೆಗೆ ಎಷ್ಟು ಪ್ಯಾಕೆಟ್ ಬೀಜ ಬೇಕಾಗ್ತದೆ? ಅದೇ ಎಕರೆಗೆ 5 kg ಪ್ಯಾಕೆಟ್ ಸಾಕಾಗ್ತದೆ. ಎಷ್ಟು ಎಕರೆಯಲ್ಲಿ ನೀವು ಬಿತ್ತನೆ ಮಾಡ್ತಾ ಇರೋದು? 2 ಎಕರೆ ಸರ್. 2 ಎಕರೆಗೆ 2 ಪ್ಯಾಕೆಟ್ ನಿಮ್ಗೆ ಸಾಕಾಗ್ತದೆ? ಹೌದು ಸರ್. ಅದರಲ್ಲಿ ಸ್ವಲ್ಪ ಅಕ್ಕಡೆ ಹಾಕ್ತಿವಲ್ಲ ಸರ್, ತೊಗರಿ ಹಾಕ್ತಿವಿ, ಗುರಳ ಹಾಕ್ತಿವಿ. ಅಂದ್ರೆ ನೀವು ಮಿಶ್ರ ಬೆಳೆಯಾಗಿನೇ ನವಣಿ ಬೆಳಿತೀವಿ ಸರ್. ಅದು ಒಂದ್ ರೀತಿಯಿಂದ ರೈತರಿಗೆ ಉಪಯೋಗ, ಮನೆಗೆ ಉಪಯೋಗ. ಮನೆಗೆ ಉಪಯೋಗ ಸರ್, ತೊಗರಿ ಬೆಳೆ ಕಾಣಲ್ಲ ಸರ್, ತೊಗರಿ ಹಾಕ್ತದ. ತೊಗರಿ ಹಾಕ್ತೀರಿ, ಮತ್ತೇನ್ ಹಾಕ್ತೀರಿ? ಅದೇ ಗುರಳು ಬರ್ತದೆ, ಗುರಳು ಹಾಕೊಳ್ತೀರಿ, ಗುರಳು ಹಾಕಿ ಅಂತ. ಇವೆರಡೇ ಬೆಳೆಗಳನ್ನ? ಅಷ್ಟೇ ಸರ್, ನವಣಿಯ ಜೊತೆಗೆ ಮಿಶ್ರ ಬೆಳೆ. ಎರಡು ಬೆಳೆ ಸರ್. ಇವು ತೊಗರಿ ಮತ್ತು ಗುರಾಳು ನಿಮ್ಮ ಮನೆಗೆ ಉಪಯೋಗ ಆಗ್ತದೆ. ಸರಿ, ನವಣಿಯನ್ನ ಬಿತ್ತನೆ ಮಾಡಿದ ಸಂದರ್ಭದಿಂದ ಹಿಡಿದು ಆಗಿನಿಂದ ಏನೇನು ನಿರ್ವಹಣೆ ಕೆಲಸಗಳು ಬರ್ತವೆ ಅಂತ, ಏನೇನ್ ಮಾಡ್ತಾರೆ? ಕಳೆ ತೆಗೆಸೋದಾಗಿರ್ಬೋದು, ಏನೇನ್ ಕೆಲಸಗಳು ಇರ್ತದೆ? ಅದೇ ಬಿತ್ತನೆ ಮಾಡಿ 10 ದಿವಸಕ್ಕ ಸ್ವಲ್ಪ ಅವಲೆ ಒಂದು 2 ಎಲೆ ಅದ ಆಗಿರ್ತದ ಸರ್. ಆ ಟೈಮ್ನಾಗ ಎಡೆ ಹರಗ್ಬೇಕು ಸರ್, ಎಡೆ ಹರಗಿಕ್ಕಂತ ಹೋಗ್ಬೇಕು. ಸ್ವಲ್ಪ ಕಳೆ ಜಾಸ್ತಿ ಆಗ್ತದ್ರೆ ಕಳೆ ತೆಗಕ್ಕಂತ ಇರ್ಬೇಕು ಸರ್. 15-20 ದಿನಕ್ಕ ಎಡೆ ಹರಗ್ತಾನೆ ಇರ್ಬೇಕು ಸರ್, ಮಣ್ಣು ಇದಾಗ್ತಿರ್ತದಲ್ಲ ಸರ್. ಆಮೇಲೆ ಏನೋ ಸ್ವಲ್ಪ ಬೆಳೆ ಕಂಡಿಲ್ಲ ಅಂದ್ರೆ ಒಂದು ಚೀಲ ಹಾಕ್ಬೋದು ಸರ್. ರಾಸಾಯನಿಕ ಗೊಬ್ಬರ ಯಾವ್ದು ಹಾಕ್ತಿರ ಬಗ್ಗೆ? ಅದೇ ಈರೆಕ್ಚುವಲ್ ಸರ್, ಕಾಂಪ್ಲೆಕ್ಸ್ ಹಾಕ್ಬಿಡ್ತೀವಿ ಸರ್. ಯೂರಿಯಾ ಕಾಂಪ್ಲೆಕ್ಸ್ ಅದ್ರ ಅದರ್ಧ ಎಕರೆಗೆ ಅರ್ಧ ಚೀಲ ಸರ್. ಹೇಗೆ ಕೊಡೋದು ಅದನ್ನ ಗೊಬ್ಬರ ನೀವು? ಅದೇ ಬಿತ್ತನೆ ಮಾಡ್ತೀವಲ್ಲ ಸರ್, ಕೊಳವೆ ಕೂರಿಗೆಲೆ ಬಿತ್ಕೊಂಡು ಬಿತ್ತಿಡ್ತೀವಿ ಸರ್. ಫಸ್ಟಿಗೆ ಒಂದ್ಸಲ ಹಾಕಿರ್ತೀವಿ, ಆಮೇಲೆ ಬಿತ್ತನೆ ಹೋಗ್ಬೇಕಾದ್ರೂ ಕೂಡ ಕೂರಿಗೆಲೆ ಬೀದ ಮಾಡ್ತೀವಿ ಸರ್, ಎಲ್ಲದಕ್ಕೆ ಆಗ್ತತ್ತನ ಸರ್. ಕೈಲಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗೋದು, ಕಮ್ಮಿ ಆಗೋದು ಆಗ್ತತ್ತ ಸರ್ ಕೊಳವೆಯಲ್ಲಿಂದ. ಸರಿ, ಈಗ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಗೊಬ್ಬರ ಹಾಕಿರ್ತೀರಾ? ನೀವು ಮಧ್ಯದಲ್ಲಿ ಒಂದ್ ಮಾತನ್ನ ಹೇಳಿದ್ರಿ, ಬೆಳೆ ಬಂದಿಲ್ಲ ಅಂದ್ರೆ, ಸ್ವಲ್ಪ ವೀಕ್ ಇದೆ ಅಂದ್ರೆ ಮತ್ತೊಮ್ಮೆ ಗೊಬ್ಬರ ಕೊಡಬೇಕು ಅಂದ್ರೆ ಅವಾಗ ಹೇಗ್ ಕೊಡ್ತೀರಾ? ಅದೇ ಕೂರಿಗೆಲ್ಲೇ ಸರ್, ಕೂರಿಗೆದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಸರ್. ಒಂದ್ ಅಗಲ ಮಾಡ್ಕೊಂಬಕ್ಕಿರ್ತದೆ, ಒಂದ್ ಕಮ್ಮಿ ಮಾಡ್ಕೊಂಬಕ್ಕಿರ್ತದೆ. ಅಗಲ ಅಂದ್ರೆ ಬಿತ್ತನೆ ಟೈಮ್ ಸರ್, ಸ್ವಲ್ಪ ಹತ್ತಿ ಮಾಡ್ಕೊಂಡ್ರ ಅದ್ರ ಬಗಲಾಗ 2 ಸಾಲಿಗೆ ಹೋಗ್ತದೆ ಸರ್. ಇಬ್ರು ಬಿತ್ಕೊಂತ ಹೋಗ್ತಬಹುದು ಸರ್ ಕೊಳವೆಯಲ್ಲಿ. ಮತ್ತೆ ಬೇರೆ ಏನು ಖರ್ಚುಗಳು ಬರ್ತದೆ? ಬೇರೆ ಏನು ಖರ್ಚಿಲ್ಲ ಸರ್. ಈಗ 1 ಎಕರೆಗೆ ನವಣಿ ಬೆಳಿಬೇಕು ಅನ್ನೋದಾದ್ರೆ ಬೀಜದ ಹಣ, ಮತ್ತೆ ಗೊಬ್ಬರದ ಹಣ, ಕಳೆ ತೆಗಿಸ್ಲಿಕ್ಕೆ ಆಳುಗಳ ವೆಚ್ಚ, ಈ ತರ ವೆಚ್ಚಗಳೆಲ್ಲ ಎಷ್ಟು ಬರ್ತದೆ? ಒಟ್ಟು 12-13 ಸಾವಿರ ಬರ್ತದೆ ಸರ್ ಎಕರೆಗೆ. ಸುಮಾರು 1 ಎಕರೆಗೆ 13,000 ರೂಪಾಯಿ ಖರ್ಚು ಬರ್ತದೆ, 2 ಎಕರೆಗೆ 1,26,000 ರೂಪಾಯಿ ಖರ್ಚು ಬರ್ತದೆ. ಸರಿ, ಮಾರ್ಕೆಟ್ಗೆ ನವಣಿಯನ್ನು ತಗೊಂಡು ಹೋದ್ರೆ ಏನು ಬೆಲೆ ಸಿಗ್ತಾ ಇದೆ? ಅದೇ 6,900 ಸಿಗ್ತದೆ ಈಗ. ಸುಮಾರು ಒಂದು ಏನಿಲ್ಲ ಅಂದ್ರೂ ಸಹಿತ 135,000-138,000 ರೂಪಾಯಿ ಸಿಗುತ್ತದೆ 1 ಎಕರೆಗೆ. 1 ಎಕರೆಗೆ 20 ಕ್ವಿಂಟಲ್ ಬರ್ತದೆ ಅಂತ ಹೇಳ್ತೇವೆ. ಬರ್ತದೆ ಸರ್. ಹಾ, 2 ಎಕರೆಗೆ ಸುಮಾರು 40 ಕ್ವಿಂಟಲ್ ಬರ್ತದೆ. 1,70,000-75,000 ರೂಪಾಯಿ ಆಗ್ತೀರಾ? ಒಂದು 25,000 ರೂಪಾಯಿ 26,000 ರೂಪಾಯಿ ಖರ್ಚು ತೆಗೆದ್ರು 2.5 ಲಕ್ಷ ರೂಪಾಯಿ ನಿಮ್ಮ ನಿವ್ವಳ ಆದಾಯ ಇದು ಆರು ತಿಂಗಳ ಬೆಳಗ್ಗೆ ಬೆಳಗ್ಗೆ ಸರ್ ಮಳೆ ಬೆಳಗ್ಗೆ ಸರ್ ಎಲ್ಲಿ ಮಾರ್ಕೆಟ್ ಅದೇ ಗಂಗಾವತಿ ಇದೆ ಸರ್ ಹೊಸಪೇಟೆ ಇದೆ ಬಳ್ಳಾರಿ ಇದೆ ನಾವು ಸದ್ಯ ಗಂಗಾವತಿಗೆ ಇದು ಮಾಡ್ತೇವೆ ಸರ್ ಗಂಗಾವತಿಯಲ್ಲಿ ಚೆನ್ನಾಗಿ ಸಿಗ್ತದೆ ಅಲ್ಲಿ ಊಟ ಮಾಡೋದು ಜಾಸ್ತಿ ಆಗಿದ್ದ ಸರ್ ಅಲ್ಲಿ ಗಂಗಾವತಿನೇ ಜಾಸ್ತಿ ಹೋಗ್ತದೆ ಸರ್ ಬಳ್ಳಾರಿ ಕಮ್ಮಿ ಹೊಸಪೇಟೆ ಕಮ್ಮಿ ಗಂಗಾವತಿ ಜಾಸ್ತಿ ಸರ್ ಹೌದಾ ಸೊ ಗಂಗಾವತಿಯಲ್ಲಿ ಹೆಚ್ಚು ಬೇಡಿಕೆ ಇದೆ ಬೇಡಿಕೆ ಇದೆ ನವಣೆ ಇದೆ ನವಣೆಗೆ ಬೇಡಿಕೆ ಭತ್ತ ಅವರೇ ಕೇಳ್ತಾರೆ ಸರ್ ಭತ್ತದ ನಾಡು ಗಂಗಾವತಿ ಗಂಗಾವತಿ ಆದರೆ ನವಣೆಗೆ ಬೇಡಿಕೆ ಇದೆ ಬೇಡಿಕೆ ಇದೆ ಓಹೋಹೋ ಸೊ ಹಾಗಾಗಿ ನವಣಿ ಬೆಳೆಯುವಂತ ರೈತರಿಗೆ ಒಂದ್ ಸ್ವಲ್ಪ ಆಶಾದಾಯಕವಾಗಿದೆ ಈಗ ಆಗಿದೆ ಸರ್ ನಿಮ್ಮ ಮನೆಯ ಆಹಾರ ಪದ್ಧತಿ ಬಗ್ಗೆ ಹೇಳಿ ನವಣಿ ಆಹಾರವಾಗಿ ಉಳ್ಕೊಂಡಿದೀಯಾ ಅದೇ ಉಳ್ಕೊಂಡಿದೆ ಸರ್ ಊಟ ಮಾಡ್ತದೆ ಸರ್ ನೀವು ಮಾಡ್ತೀವಿ ನಾವು ಮಾಡ್ತೀವಿ ಮೊದಲಿಂದಲೂ ಈ ಪದ್ಧತಿ ಇದೆ ಮೊದಲಿದೆ ಸರ್ ಈಗ ಇದೆ ಸರ್ ಹೇಗೆ ಅಕ್ಕಿ ಜೊತೆಗೆ ಮಿಕ್ಸ್ ಮಿಕ್ಸಿಂಗ್ ಮಾಡ್ತೀವಿ ಸರ್ ಅಕ್ಕಿ ಜೊತೆ ಮಿಕ್ಸಿಂಗ್ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ನವಣಿ ಇರ್ತದೆ 80% ಅಕ್ಕಿ ಸರ್ 20% ನವಣಿಯನ್ನು ಬಳಕೆ ಮಾಡ್ಕೊಳ್ತೀವಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ಎಲ್ಲರೂ ಸಹಿತ ಊಟ ಮಾಡ್ತೀವಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಊಟ ಮಾಡ್ತೀವಿ ಸರ್ ಇದನ್ನೇ ನೀವೇ ಅಂದರೆ ನಿಮ್ಮ ಸುತ್ತಮುತ್ತಲ ರೈತರು ಎಲ್ಲರೂ ಸಹಿತ ನವಣಿ ಬೆಳೀತಾರೆ ಅಂತ ಹೇಳಿ ಅದನ್ನೇ ನೀವೇ ಸಂಸ್ಕರಣೆ ಮಾಡಿ 1 ಕೆಜಿಯ ಪ್ಯಾಕೆಟ್ಗಳನ್ನ ಮಾಡಿ ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಸಿಗ್ಬೋದೇನೋ ಅಂತ ಈ ಪ್ರಯತ್ನ ಏನಾದರೂ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ ಏನಾದರೂ ಮಾಡಿದ್ರೆ ಆ ಥರ ಏನು ಪ್ರಯೋಗ ಮಾಡಿಲ್ಲ ಡೈರೆಕ್ಟ್ ಮಾರ್ಕೆಟ್ಗೆ ಏನು ಮಾಡಿ ಈಗ ಮಲ್ಲಿಕಾರ್ಜುನಿಗೆ ಹೇಳಿ ನಿಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ನಿಮ್ಮ ಪ್ರಕಾರ ಒಂದು ಕುಟುಂಬ ಸುಸ್ಥಿರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದ ಆಗ್ತದೆ ಸರ್ ಬೇರೆ ಏನು ಕೆಲಸ ಮಾಡ್ತೀರಿ ಮಲ್ಲಿಕಾರ್ಜುನ್ ಅದೇ ಟ್ಯಾಕ್ಟ್ರಿ ಇದೆ ಸರ್ ಟ್ಯಾಕ್ಟ್ರಿ ಊರಾಗ ಅಲ್ಲೇ ಅದೇ ನವಣಿ ಏರೋದು ನೆಲ್ಲು ಏರೋದು ಅದು ಬಾಳೆ ಏರೋದು ಅದನ್ನು ಜೊತೆಗೆ ಮಾಡ್ತಾರೆ ಮಕ್ಕಳೆಷ್ಟು ನಿಮಗೆ ಒಂದು ಗಂಡು ಒಂದು ಹೆಣ್ಣು ಸರ್ ಏನು ಓದ್ತಿದ್ರ ಹ್ಞೂ ಸರ್ 9ನೇ ಕ್ಲಾಸ್ ಓದ್ತಿದ್ದಾನೆ ರಾಕೇಶ್ ಅಂತ 3ನೇ ಕ್ಲಾಸ್ ಮಗಳು ಸರ್ ಕೃಷಿಯಲ್ಲಿ ಯುವಕರ ಪಾಲ್ಗೊಳ್ಳುವಿಕೆ ಕಡಿಮೆಯಾಗಿದೆಯೋ ಅಥವಾ ಮುಂದುವರಿತಾ ಇದೇನೋ ನಿಂತಿದೇನೋ ನಿಮ್ಮ ಪ್ರಕಾರ ಏನನ್ನಿಸುತ್ತೆ ಮುಂದುವರಿತಾ ಇದೆ ಸರ್ ಪಾಲ್ಗೊಳ್ತಾ ಇದ್ದಾರೆ ಯುವಕರು ಪಾಲ್ಗೊಳ್ತಾ ಇರ್ತಾರೆ ಸರ್ ಅಂದರೆ ಕೃಷಿ ಮಾಡಬೇಕು ಅಂತೇಳಿ ತಮ್ಮದೇ ಹೊಲ ಗದ್ದೆಗಳಲ್ಲಿ ತೊಡಕೊಳ್ಳುವಂಥ ಯುವ ರೈತರು ಇದ್ದಾರೆ ಇದ್ದಾರೆ ಇದ್ದಾರೆ ಸರ್ ಕೃಷಿಯಿಂದ ಏನು ವಿಮುಖ ಆಗಿಲ್ಲ ಇಲ್ಲ ಆಗಿಲ್ಲ ಸರ್ ಮಾಡ್ತಾ ಮುಂದುವರಿತಾ ಇದ್ದಾರೆ ಮುಂದುವರಿತಾ ಇದ್ದಾರೆ ಸರ್ ತಂದೆಯವ್ರು ಮಾಡಿದ್ದು ತಾತನವ್ರು ಮಾಡಿದ್ದು ಯಾವುದು ಬಿಟ್ಟಿಲ್ಲ ಸರ್ ಹಂಗೆ ಮಾಡ್ಕೊಂತಾನೆ ಹೋಗ್ತದೆ ಈಗ ನೀವು ಹೇಳಿದ್ರಿ ಈಗಾಗಲೇ ನವಣಿಯನ್ನು ಬೆಳೆಯುವಂಥ ರೈತರು ಹೆಚ್ಚಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಹೌದು ಸರ್ ಸಿರಿಧಾನ್ಯಗಳಲ್ಲಿ ಇನ್ನು ಬೇರೆ ಬೇರೆ ಬೆಳೆಗಳಿದಾವಲ್ವಾ ಬರಗು ಊದಲು ಇವುಗಳ ಬಗ್ಗೆ ಏನಾದರೂ ಬೆಳೆಯುವ ಪ್ರಯತ್ನ ಮಾಡಿದ್ರೆ ಮಾಡಿದ್ವಿ ಅನ್ನೋದಕ್ಕಿಂತ ನಮ್ಮ ವಾತಾವರಣದಾಗ ಏನು ಬೆಳೀತಾವ ಅನ್ನೋ ನಮಗೆ ಇದೈತಲ್ಲ ಸರ್ ನಮ್ಮ ತಾತನವ್ರ ಲಾಸ್ ಮಾಡ್ಕೊಂಬಂದಿರೋದು ಬೇರೆ ಬೆಳೆ ಹಾಕಿದ್ರೆ ಬೆಳಿತಾವಿಲ್ಲ ಅನ್ನೋದು ಟೆಲಿ ಆಗೋದು ಸ್ವಲ್ಪ ಅದಕ್ಕೆಲ್ಲ ನಮ್ಗೆ ಇದೆ ನವಣೆ ಸಜ್ಜೆ ಉಳ್ಳಿ ಹತ್ತಿ ಇವನ್ನೇ ಬೆಳ್ಕೊಂತ ಹೋಗ್ತದೆ ಸರ್ ಮಾಗಣಿ ನೀರಾವರಿದು ಬಾಳೆ ತೋಟ ಕಬ್ಬು ಹತ್ತಿ ಬೆಳಿತೀರ ನೀವು ಹತ್ತಿ ಬೆಳಿತೀವಿ ಸರ್ ಪ್ರತಿ ವರ್ಷ ಇಲ್ಲ ಸರ್ ಮಳೆಗೆ ಇದ್ರೆ ಬೆಳಿತೀವಿ ಸರ್ ಅದು ಮುಂಗಾರ ಆಗ್ಬೇಕು ಸರ್ ಮಳೆಗೆ ಮಳೆ ಚೆನ್ನಾಗಿ ಚೆನ್ನಾಗಾದ್ರೆ ಇದು ಮಾಡ್ತೀವಿ ಸರ್ ಮುಂಗಾರ ಒಂದು ಅದು ತಪ್ಸಿದೀವಿ ಅಂದ್ರೆ ಮತ್ತೆ ಮಾಡೋಕ್ಕಾಗಲ್ಲ ಸರ್ ಸೊ ಹಾಗಾಗಿ ಮಳೆ ಚೆನ್ನಾಗಿ ಆಯ್ತು ಅಂದ್ರೆ ನೀವು ಹತ್ತಿ ಬೆಳೆಯನ್ನು ಬೆಳಿತೀವಿ ನೀರಾವರಿ ಭೂಮಿ ಇದೆ ಅಂತ ಹೇಳಿದ್ರಿ ಎಷ್ಟೆಕರೆ ಭೂಮಿ ಇದೆ 2 ಎಕರೆ ಇದೆ ಸರ್ ಅಲ್ಲಿ ಏನೇನು ಬೆಳಿತೀರಾ ಅದೇ ಬಾಳೆ ತೋಟ ಇದೆ ಸರ್ ನಮ್ಗೆ ಬಾಳೆ ಇದೆ ಬಾಳೆಯಲ್ಲಿ ಯಾವುದು ಬೆಳೆಯೋದು ಹೆಚ್ಚಾಗಿ ಸುಗಂಧಿ ಸರ್ ಸುಗಂಧಿ ತುಂಬ ಬೇಡಿಕೆ ಇದೆಯಾ ಮಾರ್ಕೆಟಲ್ಲಿ ಬೇಡಿಕೆ ಇದೆ ಸರ್ ಏಲಕ್ಕಿಗೆ ಇತ್ತು ಸರ್ ಬೇಡಿಕೆ ಅದು 2 ವರ್ಷದ ಕಟಾವು ಸರ್ ಅದು 2 ವರ್ಷಕ್ಕೆ ಮತ್ತೆ ಬೇರೆ ಮಾಡಬೇಕು ಸರ್ ಸುಗಂಧಿ ಆದರೆ ಸುಗಂಧಿ ಆದರೆ ನಮ್ಮದು ಈಗ 40 ವರ್ಷದ್ದು ಇರ್ಬೋದು ಸರ್ ಒಂದು ಹಂಗೆ ಕಂಟಿನ್ಯೂ 40 ವರ್ಷದ್ದು ಇರ್ಬೋದು ಸರ್ ಪಕ್ಕದಲ್ಲಿ ಗಡ್ಡೆ ಬೆಳೀತಾ ಇರ್ತದೆ ಅದನ್ನೇ ಕಟಾವು ಮಾಡ್ಕೊಂಡು 40 ವರ್ಷದ್ದು ಇದೆ ಸರ್ ಇನ್ನೊವರೆಗೆ ಇದೆ ಸರ್ ಅಂದರೆ ಇಲ್ಲಿ ಖರ್ಚು ಕಡಿಮೆ ಆಗ್ತದೆ ಖರ್ಚು ಭಾಳ ಕಮ್ಮಿ ಸರ್ ಸುಗಂಧಿ ಎಷ್ಟೆಕರೆ ಬೆಳೀತಿದ್ರಿ ಬಾಳೆ 2 ಎಕರೆ ಬೆಳೀತಿದ್ರಿ ಸರ್ ಅದು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಲಾಭದಾಯಕ ಸರ್ ಅಂದರೆ ಈ ನವಣೆ ಈ ಥರದ್ದು ಹೋಲಿಕೆ ಮಾಡಿದರೆ ಬಾಳೆ ಹೆಚ್ಚು ಇದು ಬಾಳೆ ಅಂದರೆ ನೀರಿಂದ ಇರ್ತದಲ್ಲ ಸರ್ ನೀರಿಂದ ಇದು ಮಳೆಗೆ ಇದು ಮಾಡೋದ್ರಲ್ಲಿಂದ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇದು ನೀರು ಇರೋದ್ರಿಂದ ಸ್ವಲ್ಪ ಮಳೆ ಆಶ್ರಿತದಲ್ಲಿನೇ ಸಿರಿಧಾನ್ಯಗಳನ್ನು ಬೆಳಿಬೋದು ನವಣೆ ಬೆಳಿಬೋದು ಖರ್ಚು ಕಡಿಮೆ ಕೆಲಸ ಕಡಿಮೆ ಏನು ಸುಲಭವಾಗಿನೇ ಬೆಳೆ ಬಂದ್ಬಿಡ್ತದೆ ಒಳ್ಳೆಯದು ಮಲ್ಲಿಕಾರ್ಜುನವರೇ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ನವಣೆ ಬೆಳೆಯ

ಪುರುಷವು ಮ್ಯಾಂಗೋ ಜಬ್ ಸಿಂಪರಣೆ ಕೂಡ ಇದಕ್ಕೆ ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಕೆಳಗರೆ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಕೃಷಿ ಗೀತೆ. ಜತ್ರೋಪ ಜತ್ರೋಪ ಹಚ್ಚರೋ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಕೆಳಗರೆ ಇದುವರೆಗೆ ವಿವಿಧ ಕಲಾವಿದರುಗಳ ಧ್ವನಿಯಲ್ಲಿ ಕೃಷಿ ಗೀತೆಯನ್ನು ಕೇಳಿದಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ